ಎಷ್ಟು ಎಕರೆ ಭೂಮಿ ಇದೆ ನಮ್ದು? ಒಂದು 10 ಎಕರೆ ಇದೆ ಸರ್. 10 ಎಕರೆ ಇದ್ರೆ ಮೊನ್ನೆ ಎಲ್ಲ ಸಾಲದ ಕಾಟಕ್ಕೆ ಒಂದು 2.5 ಎಕರೆ ಆಸ್ತಿ ಮಾರಿದ್ವಿ. ಸಾಲದ ಕಾಟಕ್ಕೆ ಸಾಲ ಮಾಡಿದಿವಲ್ಲ ಸರ್, ಹಿಂಸೆ ಆಗಿತ್ತು. ಸುಮ್ನೆ ನಮಗೆಲ್ಲ ಮರದಿ ಸಾವಿಮಾನಕ್ಕಂತ ಜೀವನ ಮಾಡಬೇಕಲ್ಲ ಸರ್. ನಾವ ಆಗ್ಲೇ 4 ಮಂದಿ ಹತ್ರ ನಾವ ಅಲ್ಲಿ ಮ್ಯಾಲೆ ಕುಂತ್ಕೊಂಡು ಪಂಚಾಯತಿ ಮಾಡಾರ, ತಳ ಕುಂತ್ಕೊಂಡು ಎಳ್ಸ್ಕೋಬಾರ್ದಲ್ಲ. ಯಾಕಪ್ಪ ಆಯ್ತು, ನಾವು ಕೊಡ್ತೀವಿ ಅಂತೇಳಿ ಒಂದು 2 ವರ್ಷ ಆಯ್ತು ಸರ್. 2.5 ಎಕರೆ ಅಷ್ಟು ಮಾರಿದ್ವಿ. ಎಷ್ಟು ಸಾಲ ಆಯ್ತು? ಸಾಲ ನಮ್ದು ಒಂದು 16 ಲಕ್ಷ ಇತ್ತು ಸರ್ ಸಾಲ. ಯಾವ್ದಕ್ಕೋಸ್ಕರ ಮಾಡಿದ್ರಿ? ಎದಕ್ಕೋಸ್ಕರ ಅಂದ್ರೆ ಈಗ ಹಸುಗಳು ನಮ್ಮ ಅಪ್ಪಾಜಿಯವರು ಬ್ಯಾಡ ಬೇಡ ಅಂದಂಗೆಲ್ಲ ಡೈರಿ ಫಾರ್ಮ್ ಕೊಡಿಸಿದೆ. ಅದು ಡೈರಿ ಫಾರ್ಮ್ ಅಲ್ಲೇ ಕಟ್ಸಿದೆ. 70,000 80,000 ಆಕಳುಗಳು ತಗೊಂಬಂದ್ವಿ. ತಗೊಂಬಂದು ತುಂಬಾ ಈಗಲೇ ದಾಖಲೆ ತಗೊಂಬಂದಿ ಸರ್. ಸರಿಯಾದ ರೀತಿಯಿಂದ ಹಾಲು ಕರೆಕತ್ತೈತಿ. ಹಾಲು ಕರೆದು ಡೈರಿಗೆ ಹಾಕಿ ಬರೋದಾಗ ಬೆಳಕ ಡೈರಿಲಿಂದ ನಾನು ಅದು ವಾಪಸ್ ಹೋದ್ರೆ ಒಂದು ದಾಖಲೆ ದತ್ತಾಗಿದೆ. ಅದಾಯ್ತು, ಯಾಕೆ ಹಿಂಗಾಯ್ತು ಸರ್ ಅಂತಂದೇಳಿ ತಾಲೂಕು ಅಧಿಕಾರಿ ಡಾಕ್ಟರ್ ಹತ್ರ ಎಲ್ಲ ಸರ್ ಹಿಂಗಾಗ್ಬಿಟ್ಟಿದೆ ನಮ್ದು ಹಸುಗಳು ಅಂತ ಇಮಿಡಿಯಂಟ್ ಬಂದಾಗ ಅವೆಲ್ಲ ತೋರಿಸಿದ್ದೆ ನಾನು. ಅವಕ್ಕೆಲ್ಲ ಇನ್ಸೂರೆನ್ಸ್ ಎಲ್ಲ ಮಾಡಿಸ್ತಾ ಇದ್ರಲ್ವಾ? ಇನ್ಸೂರೆನ್ಸ್ ಮಾಡಿಸಿದ್ದೆ ಸರ್. ಇನ್ಸೂರೆನ್ಸ್ ಮಾಡಿಸಿದ್ದೆ ಅಂದ್ರೆ ಹಸುಗಳು ತಗ ಮುಂದು 31 ದಿನ ತಕ್ಕನೆ ಇನ್ಸೂರೆನ್ಸ್ ಅಮೌಂಟ್ ನಮ್ಮ ಹೆಸರಲ್ಲೇ ಕ್ಲೇಮ್ ಆಗಂಗಿಲ್ಲ. 35 ದಿನ ಆತೆ ಅಂದ್ರೆ ನಮ್ಮ ಹೆಸರಲ್ಲೇ ಇನ್ಸೂರೆನ್ಸ್ ಆಗಿದೆ ಅಂತ. ಅದಾಯ್ತಾ, ತಿರುಗಿ ಸರ್ ಹಸು ಹಿಂಗಾಗಿದೆ ಅಂತ ಬಂದಾಗ ತಾಲೂಕು ಅಧಿಕಾರಿ ಡಾಕ್ಟರ್ ಡೈರಿ ಫಾರ್ಮ್ ಅಲ್ಲಿ ಬಂದಾಗ ಏನ ಇಲ್ಲ ಗೊಡಪ್ಪ, ಇದು ಅಂತರಾಕ್ಷಿ ಬಂದಿದೆ ಸ್ವಲ್ಪ, ಇದಕ್ಕೆ ನೀನು ಈ ತರ ಆಗಕ್ ಚಾನ್ಸ್ ಇಲ್ಲ, ನಾನು ಉಳಿದ್ರೆ ಉಳಿಬೋದು ಇಲ್ಲದ್ರೆ ಟ್ರೀಟ್ಮೆಂಟ್ ಮಾಡೋದು ಮಾಡ್ತೀನಿ ಅಂದ್ರೆ ಟ್ರೀಟ್ಮೆಂಟ್ ಕೊಟ್ಟು ಹಿಂಗಾಗಿದ್ದೈತಿ ಮುಂದೆ ಕನ್ಸರ್ ಆಗ್ತಾಡ್ದಾಗ. ಅಲ್ಲಿಂದ ಆಗ್ಲಿ ಮತ್ತೆ ಒಂದು ಹಸು ಸರ್, 6 ತಿಂಗಳು ಹಾಲು ಕರೆದಿದೆ. ಬೆಳಗ್ಗೆ 10 ಸಾಯಂಕಾಲ 10 ಲೀಟರ್ ಇಂಟಂತ ಹಸು, ಅದು 20 ಲೀಟರ್ ಹಾಲು ಕರೆಂತ ಹಾಕಲ. 85,000 ಚಾಲೆಂಜ್ ಮಾಡಿ ದೊಡ್ಡಬಳ್ಳಾಪುರದಿಂದ ತಗೊಂಬಂದಿದ್ದೇನೆ. ಅದು ತಗೊಂಬಂದ ಏನು 6 ತಿಂಗಳು ಹಾಲು ಕರೆದದ್ದು ಹಾಕಲ ಟೈಲರಿ ಕಾಯಿಲೆ ಅಂತ ಬರುತ್ತೆ ಸರ್. ಟ್ರೈಲರಿ ಕಾಯಿಲೆ ಬಂದು ಇಮಿಡಿಯಂಟ್ ಹೋಗ್ಬಿಡ್ತು. ಅದು ಹೋಯ್ತು, ಅದು ಹೋಯ್ತು. ಅದ್ರಿಂದ ಆಯ್ತು, ನಮ್ಮ ಅಪ್ಪಾಜಿಯವರು ಚಿಂತೆ ಬಿದ್ದ್ಬಿಟ್ರು. ನಾನು ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಬೆಳೆಸಿ ನಿಮ್ಗೇನು ಕಷ್ಟ ಕೊಟ್ಟಿದ್ದಲ್ಲಪ್ಪ, ನಿನ್ ಬ್ಯಾಡಪ್ಪ ಇದ್ದಕ್ಕಿದ್ದಂಗೆ ಇಲ್ಲ ಮಾಡ್ಕೊಂಡ್ರು ಅಂದ್ರೆ ಯಾರ್ಯಾರು ಮಾತ ಸ್ನೇಹ ಮಾಡಿ ಫಾರಂ ಕೊಡ್ಸಿದಿ ಹಸುಗಳು ತಗೊಂಬಂದೆ ಅಂತ ಕಟ್ಟಿ ಯಾರ್ಯಾರನ್ನ ಫಾರಂ ಮಾಡಕ ಬಿಟ್ಕಂಡಿ ನೀನು, ನನಗೆ ಯಾಕೆ ಹಿಂಗಾಯ್ತು ಏನ್ ಕತ್ತೆ ಅಂತಂದೇಳಿ ಅಂದಾಗ ನಮ್ಮ ಅಜ್ಜರ್ ಅಂತೇಳಿ ಗರಕ ನಾಗಲಾಪುರ ಒಪ್ಪತ್ತೀಶ್ವರ ಅಂತಂದೇಳಿ ಅವರೆಲ್ಲ ಆಗ್ಲಿ ಎಲ್ಲ ಸ್ವರದಲ್ಲಿ ಬಂದಾಗ ಒಳ್ಳೆ ಟೈಮಿನಲ್ಲಿ ಹಸುಗಳಿಗೆ ಡ್ರಮ್ ಇಟ್ಟು ನೀರು ತಗೊಂಡು ಹೋಗ್ತಿದ್ದೆ. ಹೌದು, ಒಳ್ಳೆ ದೊಡ್ಡ ಹೌದು. ಹೌದಿನಲ್ಲಿ ಎಲ್ಲದು ಇಂಪಾರ್ಟೆಂಟ್ ಬೋರ್ ಕುಡಿಯಕ ನೀರಿಲ್ಲಂಗ ಹೋಗ್ಬಿಡ್ತು. 2 ವರ್ಷ ಮಳೆ ಇಲ್ಲ. ಈಗ ಹೈನುಗಾರಿಕೆ ಸಂಪೂರ್ಣವಾಗಿ ತೆಗೆದಿದ್ರ? ಹೈನುಗಾರಿಕೆ ಐತೆ ಸರ್, ಈಗ ಸರಿಯ ರೀತಿಯಿಂದ ಐತೆ ಸರ್. ಈಗ ಕೃಷಿಯಲ್ಲಿ ಏನೇನ್ ಬೆಳೀತಾ ಇದ್ರಿ ಸರ್? ಕೃಷಿಯಲ್ಲಿ ಅಂದ್ರೆ ಊಟದ ಜೋಳ ಬೆಳಿತಿದ್ವಿ, ರಾಗಿ ಹಾಕ್ತಿದ್ವಿ, ಅಲ್ಲಿಂದ ಆಗ್ಲೇ ಇದು ಕಬ್ಬು ಹಾಕಿವಿ. ಕಬ್ಬು ಬೆಳಿತಾ ಇದ್ರಿ? ಪ್ರತಿ ವರ್ಷ ಬೆಳಿತೀರಿ? ಇಲ್ಲ ಸರ್, ಹಿಂದಿನ ವರ್ಷ ಕಟಿಂಗ್ ಮಾಡಿ ಈ ಸತ್ಯ ಆಗ್ಲಿ, ಇದು ಮಳೆ ಆಗ್ಲಿಲ್ಲ, ಈ ಸತ್ಯ ಕಬ್ಬು ಬೇಡ ಅಂತೇಳಿ ಕಬ್ಬು ತೆಗೆದು ಬಿಟ್ಟಿವಿ ಸರ್. ಈ ಸತ್ಯ ಕಬ್ಬು ಬೇಡಪ್ಪ, ಅದಕ್ಕಂದ್ರೆ ಇದು ಕಬ್ಬಿಗೆ ಇದು ದೊಡ್ಡ ನೀರ್ ಬೇಕು, ಅದಕ್ಕೆ ಬ್ಯಾಡ ಅಂತೇಳಿ ತೆಗೆದು ಬಿಟ್ಟಿವಿ ಸರ್. ಅಲ್ಲಿಂದ ಆಗ್ಲಿ ಪ್ರತಿ ದಿವಸ ವರ್ಷ ಆಗ್ಲಿ ಹಸಿಗ್ಯಾನಾಗ್ಲಿ ಬ್ಯಾಸಿಗ್ಯಾನಾಗ್ಲಿ 1 ಎಕರೆ ತರಕಾರಿ ಇದ್ದೇ ಇರ್ತದೆ ಸರ್. ಟೊಮಾಟೊ ಇರ್ತೈತಿ, ಬದ್ನೆಕಾಯಿ 1/2 ಎಕರೆ ಹಾಕ್ತಿವಿ, ಟೊಮಾಟೊ 1/2 ಎಕರೆ ಹಾಕ್ತಿವಿ, ಅಲ್ಲಿಂದ ಇದು ಮೆಣಸಿನ ಗಿಡ 1/2 ಎಕರೆ ಹಾಕ್ತಿವಿ. ಎಲ್ಲ ಇರ್ತದೆ ಸರ್. ಅಂದ್ರೆ ತರಕಾರಿ ಏನು ನಮಗೆಲ್ಲ ಲಾಸ್ ಆಗಿಲ್ಲ ಸರ್. ಯಾಕಪ್ಪ ಅಂದ್ರೆ ಒಂದು ಟೈಮು ಫಸ್ಟಿಗೆ ಆಗ್ಲಿ ಹಣ್ಣು ಸ್ಟಾರ್ಟ್ ಆದಾಗ 1 ತಿಂಗಳು 2 ತಿಂಗಳು ಕಡಿಮೆ ಇರ್ತದೆ, ಮತ್ತೆ ನೆಕ್ಸ್ಟ್ ತಿಂಗಳು ನಮ್ಗೆ ಕೋರಪ್ ಆಗತ್ತೆ, ಬರ್ತಿರ್ತದೆ ಬರ್ತಿರ್ತದೆ ಸರ್. ಒಟ್ಟು ತರಕಾರಿಗಳನ್ನ ಹೆಚ್ಚಾಗಿ ಬೆಳಿತೀರಿ? ಅದು ಬರ್ತೈತೆ ಸರ್. ಮೊನ್ನೆ ಮಾತ್ರ ಬಂದು ಇದು ಸೀಡ್ಸ್ ಸ್ಪತ್ತಿಕೆ ಹಾಕಿದ್ನಿ ಸರ್ ನಾನು. ಅಂದ್ರೆ 60 ದಿನಕ್ಕೆಲ್ಲ ಪೀಕೆಲ್ಲ ಇದು ನಿಮ್ಮ ಭಾಗದಲ್ಲೂ ಸಹಿತ ಸೀಡ್ಸ್ ಇದೆ? ಇದೆ ಸರ್. ನಾನು ಹೇಳಿದ್ದೀನಲ್ಲ, ನೀವು ಮಾಡ್ತಾ ಇದ್ರಿ? ನಾವು ಮಾಡ್ತೀವಿ. ಬೇರೆಯವ್ರು ಮಾಡ್ತಿದ್ರ? ಬೇರೆ ಬೇರೆ ಕೂಡ ಎಲ್ಲ ಡುಪ್ಪು ಮುಕ್ಕಲೇ ಮಾಡ್ತಾರೆ ಸರ್. ನಾನು ಮಾಡಿದ್ದೆ, ನಮ್ಮೂರಲ್ಲಿ ನಾನು ಒಬ್ಬನೇ ಮಾಡಿರೋದು. ಸೀಡ್ಸ್ ಸುತ್ತಿಕಾಯಿ ಅಂದ್ರೆ ಸಾಲಿಂದ ಸಾಲಿಗೆ 6 ಅಡಿ ಸರ್, ಬೀಜದಕ್ಕೆ ಬೀಜದಕ್ಕೆ 1 ಅಡಿ ಹನಿ ನೀರಾವರಿ. ಸ್ಟಾರ್ಟಿಂಗ್ ನಾವೆಲ್ಲದಾಗ್ಲಿ ಭೂಮಿ ಒಳಗೆ ಗೊಬ್ಬರ ಕೊಡ್ಬೇಕಾದ್ರೆ 2 ಚೀಲ ಬೇನಿಂಡಿ ಕೊಡ್ತೀವಿ, 2 ಚೀಲ DAP ಕೊಡ್ತೀವಿ, 2 ಚೀಲನ ಇದು. ಈ ಸೀಡ್ಸ್ ಮಾಡೋದಕ್ಕೆ ಯಾವಾಗ್ಲಿಂದ ಶುರು ಮಾಡಿದ್ರಿ ನೀವು? ಸೀಡ್ಸ್ ಸೌತೆಕಾಯಿ ಬೆಳಿಬೇಕು ಅಂತೇಳಿ ಯಾವಾಗ ನಿರ್ಧಾರ ಮಾಡಿದ್ರಿ? ಸೌತೆಕಾಯಿ ಬೆಳಿಬೇಕು ಅಂತೇಳಿ ಸುಮಾರು 8 ವರ್ಷದ ನಿರ್ಧಾರ ಸರ್. ಅಲ್ಲ, ಅದು ತರಕಾರಿ ಬೆಳೆಯೋದು ಬೇರೆ. ಅಲ್ಲ, ಸರ್ಕಾರಿಗೋಸ್ಕರ ಸೀಡ್ಸ್ಗೋಸ್ಕರ ಬೆಳೆದು 1-8 ವರ್ಷದ ಮುಂದೆ ಇದೇ ಸೀಡ್ಸ್ ಸೌತೆಕಾಯಿ ಹಾಕಿದ್ದೆ ನಾನು. ಮೊದಲು ಮಾಡಿದ್ರಿ? ಮೊದಲು ಮಾಡಿದ್ವಿ ನಾವು, ಮೊದಲು ಮಾಡಿದ್ವಿ. ಅದು ಚಳಿಗಾಲಕ್ಕೆ ಹಾಕಿಬಿಟ್ಟಿ ನಾನು.

ನಲವಳ್ಳಿದ ಕಾಯಿ ಅಂದ್ರೆ ಇಷ್ಟು ದಪ್ಪ ಇರುತ್ತೆ, ತುದ್ದು ಇರುತ್ತೆ, ಸೇಮ್ ಇಲ್ಲ ಉದ್ದಕ್ಕೆ ಬೆರಳ ಗಾತ್ರದಲ್ಲಿ ಇರ್ತದೆ. ಅದ ಅಂದ್ರೆ ಕಟ್ಟಬಳ್ಳಿಗೆ ಜಲ್ಡಿ ಅಂದ್ರೆ ಮೂರು ಜಲ್ಡಿ ಹಾಕ್ತಾರೆ, ನಲವಳ್ಳಿದಂದ್ರೆ ಒಂದೇ ಜಲ್ಡಿ ಹಾಕ್ತಾರೆ. ಯಾವುದು ಈಗ ಹೆಚ್ಚಾಗಿ ಬೆಳೀತಿರೋದು ನೀವು? ನಾವು ಅಂದ್ರೆ ಇದು ಅದಕ್ಕೆ ಇದಕ್ಕೆ ಎರಡನ್ನ ಹಾಕಿದ್ದೆ ನಾನು, ಅದಕ್ಕೆ ಇದಕ್ಕೆ ಟ್ಯಾಲಿ ಮಾಡಿ ನೋಡಿದ್ರೆ ತೂಕದಲ್ಲಿ ಕಟ್ಟಬಳ್ಳಿ ಜಾಸ್ತಿ ಆಯ್ತು, ಪೇಮೆಂಟಿನಲ್ಲಿ ಅದು ಜಾಸ್ತಿ ಆಯ್ತು. ಓಹೋ, ನಂಗೆ ತೂಕದಲ್ಲಿ ಅಂದ್ರೆ ಇದು ನೆಲಬಳ್ಳಿ ಕಾಯಿ ಜಾಸ್ತಿ ಬಂತು. ಕಟ್ಟಬಳ್ಳಿ ಕಾಯಿ ಅಂದ್ರೆ ಸಣ್ಣ ಕಾಯಿ ಅಲ್ಲ, ತೂಕ ಕಡಿಮೆ ಬರುತ್ತೆ, ಅದು ರೇಟ್ ಜಾಸ್ತಿ ಕೊಡ್ತಾರೆ, ರೇಟ್ ಜಾಸ್ತಿ ಬರುತ್ತೆ, ಪೇಮೆಂಟ್ ಜಾಸ್ತಿ ಆಗತ್ತೆ. ಅದು ಕಟ್ಟಬಳ್ಳಿ ಹೆಂಗ್ ಕೆಜಿ ತಗೊಳ್ತಾರೆ? 51 ರೂಪಾಯಿ ಕೆಜಿ ತಗೊಂತಾರೆ. ಪ್ರತಿದಿನ ಎಷ್ಟು ಕೆಜಿ ಬರ್ತದೆ ಅದು? ಕಟ್ಟಬಳ್ಳಿ ಡೈಲಿ ಒಂದು 7 ಕ್ವಿಂಟಲ್ 8 ಕ್ವಿಂಟಲ್ ಬರುತ್ತೆ. ಅದು ಬಾಂಬ್ ಅಂತ ಬರುತ್ತೆ, ಅದು ಅದರಲ್ಲಿ ಇದರಲ್ಲಿ ಬಾಂಬ್ ಬರುತ್ತೆ, ಅದರಲ್ಲಿ ಬಾಂಬ್ ಬರುತ್ತೆ. ಅದಂದ್ರೆ ಕಟ್ಟಬಳ್ಳಿದ ಬಾಂಬ್ ಅಂದ್ರೆ ಫಸ್ಟ್ನೇ ಬಾಂಬ್ 18 ರೂಪಾಯಿ ಹಾಕ್ತಾರೆ, ಮೂರನೇ ಬಾಂಬ್ 4 ರೂಪಾಯಿ ಹಾಕ್ತಾರೆ, ನಲಬಳ್ಳಿ ಬಾಂಬ್ ಅಂದ್ರೆ 6 ರೂಪಾಯಿ 8 ರೂಪಾಯಿ ಇದೆ. ಅಂದ್ರೆ ಈಗ ಕಟ್ಟಬಳ್ಳಿದ ಪ್ರತಿದಿನ ನಿಮ್ಗೆ 40 ರೂಪಾಯಿ ಬಿಲ್ ಆಗ್ತದೆ. ಹಂಗ ಕಟ್ಟಬಳ್ಳಿ ಅಂದ್ರೆ ಅಷ್ಟೇ ಖರ್ಚಿದೆ. ಅದು ಗೂಟ ಉಯ್ಯಬೇಕು, ಗಿಡ ಗಿಡಕ್ಕೆ ದಾರ ಕಟ್ಟಬೇಕು, ಅದಕ್ಕೆಲ್ಲದಾಗ್ಲಿ ಲೈಟಿಂಗ್ ಹಾಕ್ಬೇಕು, ಅದ್ರಲ್ಲಿ ಬುಳ್ಳಿ ಕಟ್ಟಬೇಕು, ಅದಕ್ಕೆ ಅವಕ್ಕೆಲ್ಲ ಅಷ್ಟೇ ಖರ್ಚಿದೆ. ಅದೇ ಖರ್ಚು ಇದೆ. ಖರ್ಚು ಹೋಗಿ ಎಷ್ಟು ಉಳಿಯುತ್ತೀರಿ ನಿಮ್ಗೆ ಲಾಭ ಸರ್? ಈ ಸತ್ತೆ ಎಲ್ಲಾ ಆಳುಗಳು ಎಲ್ಲಾ ಗೊಬ್ಬರ ಬೇಸದ್ದು ಎಲ್ಲ ತೆಗೆದು ಸರ್, ಒಂದು ಟೋಟಲ್ ನನಗೆ 80 ಸಾವಿರ ಬಂದಿದೆ ಸರ್ ಈ ಸರ್ತೆ. ಎಷ್ಟು ತಿಂಗಳು ಇದು ನೀರ ಬರ್ತಾ ಇರ್ತದೆ? ಎಷ್ಟು ತಿಂಗಳು ಅಂದ್ರೆ ಒಂದೇ ತಿಂಗಳು ಬೆಳೆ, ಒಂದೇ 30 ಗಿಡ ಬೆಳ್ಸಕ 30 ಕಾಯರಕ ಮುಗಿದೋಗ್ತದೆ. ಮುಗಿದೋಗ್ತದೆ ಸಂತಿ 2 ತಿಂಗಳೊಳಗೆ? 2 ತಿಂಗಳೊಳಗ ಮುಗಿದೋಗ್ತದೆ. ಮತ್ತೆ ನಾವು ಅದನ್ನ ಮತ್ತೆ ಅದನ್ನ ಏನಾರ ಆಗ್ಲಿ ಕಿತ್ತು ತೆಗೆದು ನಡೆಯುವ ಹೊಟ್ಟೆವಕ್ಕ ಅದಕ್ಕೆಲ್ಲದಾಗ್ಲಿ ಸ್ವಚ್ಛತೆ ಮಾಡ್ಕೊಂಡು ಲೇಬರ್ ಅಷ್ಟೇ ಹುಲ್ಲು ಕಳ್ಸ್ಕೊಂಡು ಅದೇ ಹೋಲಿಗೆ ಬೆಳಿಬೋದು. ಡ್ರಿಪ್ಪಿಗೆ ಚಿಲ್ಲಿ ಬೆಳಿಬೋದು, ಟೊಮೆಟೊ ಬೆಳಿಬೋದು, ಬದನೆಕಾಯಿ ಬೆಳಿಬೋದು, ಏನ್ ಬೇಕಾದ್ರೆ ನಮ್ಗೆ ಏನ್ ತಿಳ್ತ ನಮ್ಗೆ. ಈಗ ನಿಮ್ಗೆ ಈ ಸೌತೆಕಾಯಿ ಬೆಳೆಯಲ್ಲಿ ಲಾಭ ಅನ್ಸಿದೆಯಾ? ಲಾಭ ಅನ್ಸಿದೆ ಸರ್ ಈ ಸತ್ಯ, ಲಾಭ ಅನ್ಸಿದೆ. ಹೋದ ವರ್ಷ 10 ವರ್ಷ ಲಾಸ್ ಆಗಿದೆ, ಈ ಸತ್ಯ ಪರವಿಲ್ಲ ನಮ್ಗೆ. ಏನೋ ಭಗವಂತ ತೋರ್ತಕ್ಕೆ ನಾವು ಪ್ರತಿ ತಿಂಗಳು ಒಂದು 50-60 ಸಾವಿರ ರೂಪಾಯಿ ಆಗುತ್ತೆ. ಹೌದು ಸರ್. ಈ ಸೌತೆಕಾಯಿಯಲ್ಲಿ ಸರ್ ಎಲ್ಲಾ ಟೋಟಲ್ ಅಮೌಂಟ್ ಸರ್ 1.5 ಎಕರೆಗೆ 180 ಆಗಿತ್ತು ಸರ್. 180ರಲ್ಲಿ ಅವ್ರದೇ ಡ್ರಿಪ್, ಅವ್ರದೇ ಬೀಜ, ಅವ್ರದೇ ಎಣ್ಣೆ, ನಮ್ದಂತಕ್ಕಂಥ ಒಂದು ನೆಯಪೇಶಿ ಇಲ್ಲ. ನಾವು ಚಲ ರೀತಿಯಿಂದ ಬೆಳೆದ್ರೆ ಅವ್ರ ಬಾಕಿ ಮುಟ್ಟಿ ನಮಗೆ ಅಮೌಂಟ್ ಬರುತ್ತೆ. ಸರಿ ರೀತಿಯಿಂದ ಕಾಯಿ ಬೆಳಿಲಿಲ್ಲಪ್ಪ ಅಂದ್ರೆ ನಮಗೆ ಬಾಕಿಯಲ್ಲಿ ಉಳಿತೈತಿ, ಬಾಕಿ ಕೊಡ ಅಂತ ನಮಗೆ ಬರಲ್ಲ ಅವ್ರು. ಮತ್ತೆ ನೆಕ್ಸ್ಟ್ ವರ್ಷ ಸೌತೆಕಾಯಿ ಹಾಕಿ ಬಾಕಿ ಮಾಡಿಸ್ಬೇಕು ಅವ್ರಿಗೆ. ಹಂಗೆ ಆ ಥರದ ಒಂದು ಒಪ್ಪಂದ ಅದು. ಆ ಥರ ನಮಗೆ ಒಪ್ಪಂದ ಆಗಿದೆ. ಲಾಸ್ ಆಗಿದೆಯಾ ನಿಮಗೆ ಅಥವಾ ಲಾಭನೇ ಜಾಸ್ತಿ ಆಗಿದೆಯಾ? ಇಲ್ಲ, ಲಾಭ ಆಗಿದ್ದು ಇವಟ ಸರ್ ಪ್ರತಿ ದಿವಸನೇ ಲಾಸ್ ಆಗಿದೆ. ಆಗಿಲ್ಲ ಅಂತೇಳ ಒಂದ್ ವರ್ಷ ಹಿಂಗಾಗತ್ತೆ, ಒಂದ್ ವರ್ಷ ಲಾಭ ಆಗತ್ತೆ ಅಂದ್ರೆ ಅಂದ್ರೆ ಇದು ಮಾಡಿದ್ರ ಮೇಲೆ ಡಿಪೆಂಡ್ ಸರ್. ಅದು ಚಳಿಗಾಲಕ್ಕೆ ಹಾಕ್ಬಾರ್ದು, ಕಾರು ನೀವು 15-20 ದಿನ ಮುಂದೆ ಹಾಕ್ಲೆ ಬೀಜ ಗೋರ್ಬೇಕು ಅದನ್ನ. ಹಂಗೆ ಸರ್. ಅದು ಒಟ್ಟು ಈಗ ಸೌತೆಕಾಯಿ ಅದು ವಿಶೇಷವಾಗಿರ್ತಕ್ಕಂಥ ಹೇಳಿ ಇದು ಮಾರ್ಕೆಟ್ಗೆ ಹೋಗೋದ್ರಿಂದ ನಿಮ್ಗೆ ಕಮರ್ಷಿಯಲ್ ಆಗಿ ಉಪಯೋಗ ಆಗಿದೆ, ಲಾಭದಾಯಕವಾಗಿದೆ. ಆಗಿದೆ ಸರ್. ಸೊ ಜೊತೆಗೆ ನೀವು ತರಕಾರಿ ಬೆಳೆಗಳನ್ನೆಲ್ಲ ಬೇರೆ ಬೇರೆ ಬೆಳಿತೀರಿ, ಅದಕ್ಕೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ ಬೆಳೆಗಳನ್ನ? ಬೆಳೆಗಳಿಗೆಲ್ಲ ಇದೆ, ಮರಂ ಬೆಳೆ ಸಂತಿದೆ, ಮಾರ್ಕೆಟ್ ಇದೆ, ಹಾಸ್ಪಿಟಲ್ ಇದೆ, ಬಂದ್ಮೇಲೆ ಟೊಮೊಟೊ ಬೆಳಿತೀರಿ? ಟೊಮೊಟ ಅಲ್ಲಿಂದ ಮೆಕ್ಕೆಜೋಳ ಎಲ್ಲ. ತರಕಾರಿಗಳಲ್ಲಿ ಏನೇನ್ ಬೆಳಿತೀರಿ? ತರಕಾರಿಯಲ್ಲಿ ಮೆಣಸಿನ ಗಿಡ, ಟೊಮಟ, ಬ್ಯಾಡಗಿ ಮೆಣಸಿನಕಾಯಿ ಬೆಳಿತೀರಿ? ಬ್ಯಾಡಗಿ ಎಷ್ಟು ಎಕರೆಯಲ್ಲಿ ಬೆಳಿತೀರಿ? ಬ್ಯಾಡಗಿ ಮೆಣಸಿನಕಾಯಿ 2.5 ಎಕರೆ 3 ಎಕರೆ ಹಾಕಿದ್ದೆ ನಾನು. ವರ್ಷ ಅಷ್ಟು ಹಾಕಿದ್ದೀನಿ, ವರ್ಷ ಹಾಕಿದ್ರೆ 1-2 ವರ್ಷ ಬಿಸಿ ಚೆನ್ನಾಗಿ ಸಿಕ್ತು ಸರ್. ಸಿಗ್ಲಿಲ್ಲ ಅಂದಿಲ್ಲ, ಒಂದು ಹಿಂದಕ್ಕೆ ವರ್ಷ ಹೋದ ವರ್ಷ ಲಾಸ್ ಆಯ್ತು, ದೊಡ್ಡ ಲಾಸ್ ಆಯ್ತು. ಸುಮಾರು 1.5-3 ಲಕ್ಷ ಖರ್ಚು ಮಾಡಿದ್ದೆ, ಬರೇ 40 ಸಾವಿರಕ್ಕಾಯ್ತು. ಓಹೋ, ಯಾಕೆ ಏನ್ ಸಮಸ್ಯೆ ಆಯ್ತು? ಬಚ್ಚಿ ರೋಗ ಬಂದ್ಬಿಡ್ತು ಸರ್. ಅದು ಹವಾಮಾನಕ್ಕೆ ಕ್ಲೈಮೇಟಿಗೆ ಇದು ಮಳೆ ಹೊಡೆದು ಗಿಡ ಎದಿಮಟ ಗಿಡಗಳು ಸರ್, ಎದಿಮಟ ಗಿಡಗಳು ಇದ್ದಾಗ ಹಂಗಾದ ನೆಲಕ್ಕೆ ತಪ್ಪ ತಪ್ಪ ತಪ್ಪ ಬಂದು ಬಿಡಿದ್ದೆ. ಇದು ಅಂದ್ರೆ ವ್ಯವಸಾಯ ಮಾಡ್ಸೋದಂದ್ರೆ ನಮ್ಮವಾಗಿ ಎತ್ಕೊಳ್ತದ ಸರ್, ಬಾಡಿ ಕಳೆ ಬಿಡಿಸಲ್ಲ ಏನಲ್ಲ, ನಾವೇ ಎಲ್ಲ ಮಾಡ್ಕೊಂತಿದ್ವಿ ಸರ್ ಎಲ್ಲ ನೀರ್ ಕಟ್. ಈಗ ನಿಮ್ಗೆ ಸೌತೆಕಾಯಿ ಒಂದೇ ಲಾಭದಾಯಕವಾಗಿದೆ ಈ ಬಟ್ ಈ ಸತ್ಯ ಸೌತೆಕಾಯಿ ಒಂದು ಲಾಭ ಆಗಿದೆ. ಮೆಕ್ಕೆಜೋಳ ಕೂಡ ಪರವಲ್ಲ ಸರ್, ಮೆಕ್ಕೆಜೋಳಕ್ಕೆ 1 ಎಕರೆಗೆ 20 ಸಾವಿರ ಖರ್ಚು ಮಾಡಿದ್ರೆ 30 ಸಾವಿರ ಉಳಿತೇವೆ. ಯಾರನ್ನ ಹಾಕ್ಲಿ, ನೀವನ್ನ ಹಾಕ್ಲಿ, ನಾವನ್ನ ಹಾಕ್ಲಿ, ಯಾರು ಸಣ್ಣ ರೈತರು ಗೊತ್ತಿಲ್ಲ ಅಂದ್ರೆ ಅಷ್ಟಂತ ಮಾಮೂಲಿ ಉಳಿತೈತಿ. ಮೈ ಮೇಲೆ ಬರೋದೇನಲ್ಲ, ಮೈ ಮೇಲೆ ಬರೋದಂದ್ರೆ ಇದೆ ನಮಗೆ ಬಂದಿರೋದು ಅಂದ್ರೆ ಯಾವುದು ಮೆಣಸಿನಕಾಯಿ ಅದು ಈ ಬಾರಿ ಹಂಗಾಗಿದೆ. ಹೌದು ಸರ್, ಪ್ರತಿ ಸಲ ಎಲ್ಲ ಚೆನ್ನಾಗಿ ತಗೊಂಡಿದ್ರಿ. ಹ್ಞೂ ಸರ್, ಹ್ಞೂ ಸರ್. ಬ್ಯಾಡಗಿ ಮೆಣಸಿನಕಾಯಿ ಮಾರ್ಕೆಟ್ ಎಲ್ಲಿ ಕಳಿಸ್ತಾರೆ ನೀವು? ಬ್ಯಾಡಗಿಗೆ, ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ ಸಿ ಎಸ್ ಪಟೇಲ್ ಅಂತ ಹೇಳಿ ಅದರ್ ಸರ್, ಅವ್ರ ಹತ್ರ ನಾವು ಬೀಜ ತರ್ತೀವಿ. ಅವ್ರ ಹತ್ರ ನಾವೆಲ್ಲ ಒಳ್ಳೆ ರೇಟ್ ಸಿಗ್ತದೆ ಅಲ್ಲಿ, ಒಳ್ಳೆ ರೇಟ್ ಸರ್. ಒಂದ್ ಕ್ವಿಂಟಲ್ 16 ಹಿಡಿದು 25,000 ತಕ ಒಂದು ಕ್ವಿಂಟಲ್ ಕಾಯಿ ಸಿಕ್ಕಿದೆ. ಓಹೋ, 25,000 ತಕ ಒಂದು ಕ್ವಿಂಟಲ್ ಸಿಕ್ಕಿದೆ. ಎಷ್ಟು ಕ್ವಿಂಟಲ್ ಬೆಳಿತಿದ್ರಿ ನೀವು? ನಾವೆಲ್ಲ ಒಂದು ಫಸ್ಟ್ನೇ ವರ್ಷ ಒಂದು 36 ಕ್ವಿಂಟಲ್ ಆಗಿತ್ತು, ಎರಡನೇ ವರ್ಷ ಒಂದು 28 ಕ್ವಿಂಟಲ್ ಆಯ್ತು. ಅಲ್ಲಿಂದ ಅದು ಇದು ಮೂರನೇ ವರ್ಷ 65 ಕ್ವಿಂಟಲ್ ಆಯ್ತು. ಒಂದು 20,000 ರೇಟ್ ಸಿಕ್ಕಿದೆ. ಸಿಕ್ಕಿದೆ ಸರ್, 18 ಹಿಡಿದು 25,000 ತಕ ರೇಟ್ ಸಿಕ್ಕಿದೆ ಸರ್. ಒಟ್ಟು ಮೆಣಸಿನಕಾಯಿನೂ ಒಳ್ಳೆ ಲಾಭದಾಯಕ, ಸೌತೆಕಾಯಿ ಲಾಭದಾಯಕ. ಸೌತೆಕಾಯಿ ಆಗಿದೆ ಸರ್, ಮೆಣಸಿನ ಹಿಡಿದು ಒಂದ್ ವರ್ಷ ಲಾಸ್ ಆಯ್ತು, ಒಂದ್ ವರ್ಷ ಲಾಭ ಆಯ್ತು ಅಷ್ಟೇ. ಅದ್ರದ್ದು ಏನ ಇದೇನಿಲ್ಲ ಸರ್. ಇವಟ ಏನಪ್ಪ ಅಂದ್ರೆ ಕಬ್ಬು ಬೆಳಕೆ ಮೆಕ್ಕೆಜೋಳ ಬೆಳಕೆ. ಈಗ ನೀವು ಹೇಳಿ, ನೀವು ಮಾಡ್ತಾ ಇರತಕ್ಕಂತ ಈ ಕೃಷಿ ಜೀವನದಲ್ಲಿ ಆರ್ಥಿಕವಾಗಿ ಉನ್ನತಿ ಹೊಂದಿದ್ದೀರಾ ಅಥವಾ ಲಾಸ್ ಆಗ್ತಾನೆ ಹೋಗ್ತಾ ಇದೀಯಾ, ಹೇಗೆ ಅನ್ಸಿದೆ ನಿಮ್ಗೆ? ಇಲ್ಲ ಇಲ್ಲ, ಆರ್ಥಿಕದಾಗ್ಲಿ ಹೊಂದಿದೀವಿ ಸರ್. ಯಾಕಪ್ಪ ಅಂದ್ರೆ ಪ್ರತಿ ವರ್ಷನ ಲಾಸ್ ಆದ್ರೆ ಇದ್ದಿದ್ದು ಕೂಡ ಆಸ್ತಿ ಕೂಡ ಮಾರ್ಬೇಕಾಗತ್ತೆ, ಜೀವನ ಮಾಡೋದಕ್ಕೆ ಕಷ್ಟ ಆಗತ್ತೆ. ಯಾಕಂದ್ರೆ ಈಗ ಭೂಮಿ ತಾಯಿ ಕೊಟ್ಟು ಅನ್ನಕ್ಕಾಗಲ್ಲ, ಲೇಬರ್ದ ಒಂದು ಸಮಸ್ಯೆ ನಮಗೆ. ಯಾಕಪ್ಪ ಅಂದಾಗ ಅಂಪಪಟದಲ್ಲಿ ಬಹಳ ನಮ್ದು ಮಾತ್ರ ಇಲ್ಲದ ಬದುಕು ಅರ್ಜೆಂಟ್ ಇರ್ತೈತಿ, ಅರ್ಜೆಂಟ್ ಇರ್ತೈತಿ. ಬಾರವ್ವ ನಿನಗೆ ಒಂದದು 50 ರೂಪಾಯಿ ಜಾಸ್ತಿ ಕೊಡ್ತು ಆಗೈತೆ ಹಂಗೆ ಯಾವ್ದಾರಣ ಒಂದದು 8 ಮಂದಿ ಆದ್ರೆ ಕರ್ಕೊಂಬರೋದು ನಮ್ಮಂತರ ರೈತರನೇ ಕೆಲ್ಸಕ್ಕೆ ಬರ್ತಾರ ಲೇಬರು. ಗೊಡ್ರಳ್ಳಿಯಲ್ಲಿ ಆಳದ್ರ ಸರ್, ಬ್ಯಾಸಿಗನ ಹೋಗೋ ಸುಗ್ಗಿಗನ ಹೋಗೋ 100 ರೂಪಾಯಿ ಕೂಲಿ ಕೊಡ್ತಾರೆ. ಸುಮ್ಮನೆ 700 ರೂಪಾಯಿ 800 ರೂಪಾಯಿ ಆಟದ ಬಾಡಿ ಹೋದ್ರವಲ್ಲ ಅಂತ ಬೇವ್ರದ್ದು ಆಳ ಖರ್ಚು ಬಿಡ್ತೀವಿ, ಬೇರೆ ಕಡೆ ಬೇರೆ ಕಡೆಯಿಂದ ತರಿಸ್ಬಿಡ್ತೀವಿ. ಯಾರು ಇದ್ರ ಕೊಡೋದಲ್ಲ ಸರ್, ರೈತರಿಗೆ ಒಳ್ಳೆ ಕೆಲಸ ಬಿಟ್ಟು ಸಾಕಲ್ಲ. ಹಂಗ ಸರ್. ಒಳ್ಳೇದು ಕರಿಬಸವನಗೌಡ್ರೆ, ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಈ ಕೃಷಿಯ ಅನುಭವಗಳನ್ನ ಇವತ್ತು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೆ ಸೌತೆಕಾಯಿ ಬೇಸಾಯ ಕುರಿತು ಕರಿಬಸವನಗೌಡ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇಂದಿನ ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರೈತ ಬಂಧುವರೇ, ಬನ್ನಿ ಕಾಲಿಸಿ ಕೆಲವು ಭಕ್ತಿ ಪ್ರಧಾನ ಚಿತ್ರಗೀತೆಗಳನ್ನು ಆಲಿಸೋಣ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಶಿಶು ಮತ್ತು ಮಕ್ಕಳು ಸದೃಢ ದೇಹ ಮತ್ತು ಚುರುಕು ಬುದ್ಧಿ ಹೊಂದಬೇಕೇ? ಕಬ್ಬಿಣಾಂಶ, ವಿಟಮಿನ್ ಸಿ, ಫೋಲಿಕ್ ಆಮ್ಲ ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ನೀಡಿ. ಪೂರಕವಾಗಿ 6-59 ತಿಂಗಳ ಚಿಕ್ಕ ಮಕ್ಕಳಿಗೆ IFA ಸಿರಪ್ ಅನ್ನು 1 ಮಿಲಿಯಂತೆ ವಾರಕ್ಕೆ 2 ಬಾರಿ, 5-9 ವರ್ಷಗಳ ಮಕ್ಕಳಿಗೆ ಪ್ರತಿ ವಾರ 1 ಪಿಂಕ್ ಮಾತ್ರೆ, 10-19 ವರ್ಷಗಳ ಹದಿಹರೆಯದವರಿಗೆ 1 ನೀಲಿ ಮಾತ್ರೆಯನ್ನು ಪ್ರತಿ ವಾರ ನೀಡಿ. IFA ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ DAP ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ DAP ಸಿಂಪಡಿಸಿ. ಕಂಡೇ ದೇವಾದಿ ದೇವ ಹರಣೀಶನ ದಿವ್ಯ ಚರಣ ಕಮಲಯುಗವ ಕಂಡೇ ಹರಿಯ ಕಂಡೇ ಪಾವನವಾಯಿತು ಕುಲಕೋಟಿಗಳು ಹುಟ್ಟಿದು ಹೋದವು ಪರಿತಾಪಗಳು ಸಖಿಯರ ಒಡನೆ ಕುಣಿಯುವ ಹರಿಯ ಚರಣ ಕಿಂಕಿಣಿ ನಾದದ ಇಂಕು ರಾಗಭಾವಗಳು ಬೆಸೆದಿಹ ಸುಂಕು ಮಂದಹಾಸದಲ್ಲಿ ನಿಂದಲಾಸ್ಯದಲ್ಲಿ ಕುಣಿದು ಕುಣಿಸೋ ಕಲಾಪವನ್ನಿ ಕಂಡೇ ಹರಿಯ ಕಂಡೇ ಕಲೆಗಾರ ಇವ ನಮ್ಮ ವಿಠಲ ರಸವಂತ ಗುಣವಂತ ಶೃಂಗಾರ ಲೋಲ ಯೋಗಿಯೋ ಭೋಗಿಯೋ ಬಲ್ಲವರಿಲ್ಲ ರಸಿಕ ರಂಗನ ಅನಂಗ ಪಿತನ ಹಾವಭಾವಗಳ ಒಳಗಿನ ಮರ್ಮ ತಿಳಿದು ನಾನಿಂದು ತಳೆದೆ ಆನಂದ ಪ್ರಣವ ಬೆರೆತ ವಿಹಾರವನ್ನೇ ಕಂಡೇ ಹರಿಯ ಕಂಡೇ ದೇವಾದಿ ದೇವ ಧನುಜಾದಿ ಬೌದ್ಯ ಕರಣೀಶನ ದಿವ್ಯ ಚರಣ ಕಮಲಯುಗವ ಕಂಡೇ ಹರಿಯ ಕಂಡೇ ಮಡಿಕೆ ಕುಡಿಕೆ ಮಾಡೋ ಕಾಯಕ ಹಿಡಿದ ಕುಂಬಾರ ನಾನು ಮಣ್ಣಲ್ಲಿ ಮಡಿಕೆ ಕುಡಿಕೆ ಮಾಡು ಕುಂಬಾರ ನಾನು ಜೀವಿಗಳೆಂಬೋ ಬೊಂಬೆಯ ಮಾಡು ಬ್ರಹ್ಮನ ತಂದೆ ಕುಂಬಾರ ನೀನು ಬ್ರಹ್ಮನ ತಂದೆ ಕುಂಬಾರ ನೀನು ವಿಠಲ ಪಾಂಡುರಂಗ ವಿಠಲ ವಿಠಲ ವಿಠಲ ವಿಠಲ ನಾನು ನೀನು ನೆಂಟರಯ್ಯ ನಮಗೆ ಭೇದ ಇಲ್ಲವಯ್ಯ ರಾಗದೆ ಮುಳುಗೋ ವೈಭೋಗವಲ್ಲೆ ಯಾಗವನುಲ್ಲೆ ಯೋಗವನುಲ್ಲೆ ರಾಗದೆ ಮುಳುಗೋ ವೈಭೋಗವಲ್ಲೆ ಮಾಧವನಿ ನಾನಾಮೃತದ ಸಾಧನೆ ಒಂದೇ ಸಾಕಯ್ಯ ತಂದೆ ಸಾಧನೆ ಒಂದೇ ಸಾಕಯ್ಯ ತಂದೆ ಪುಂಡರೀಕ ವರದ ಜಯ ಪಾಂಡುರಂಗ ಪಾಂಡುರಂಗ ವಿಠಲ ಜಯ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಜಯ ಜಯ ವಿಠಲ ಪುಂಡರೀಕ ವರದ ಜಯ ಜಯ ವಿಠಲ ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ ಹರಿನಾಮವೊಂದುಳಿದು ನನಗೇನು ತಿಳಿದಿಲ್ಲ ನನಗೇನು ತಿಳಿದಿಲ್ಲ ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಮಾನವ ಮೂಳೆ ಮಾಂಸದ ತಡಿಕೆ ಇದರ ಮೇಲಿದೆ ತೊಗಲಿನ ಹೊದಿಕೆ ತುಂಬಿದೆ ಒಳಗೆ ಕಾಮಾದಿ ಬಯಕೆ ಮಾನವ ಮೂಳೆ ಮಾಂಸದ ತಡಿಕೆ ನವಮಾಸಗಳು ಹೊಲಸಲಿ ಕಳೆದು ನವರಂಧ್ರಗಳ ಕಳೆದು ಬೆಳೆದು ಬಂದಿದೆ ಭುವಿಗೆ ಈ ನರಗೊಂಬೆ ನಂಬಲು ಏನಿದೆ ಸೌಭಾಗ್ಯವೆಂದೆ ಮಾನವ ಮೂಳೆ ಮಾಂಸದ ತಡಿಕೆ ದೇಹವು ಮೂಳೆ ಮಾಂಸದ ತಡಿಕೆ ಉಸಿರಾಡುವ ತನಕ ನಾನು ನನದೆಂಬ ಮಮಕಾರ ನಿಂತ ಮರುಗಳಿಗೆ ಮಸಣದೆ ಸಂಸ್ಕಾರ ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇಕೆ ಮಾನವ ಮೂಳೆ ಮಾಂಸದ ತಡಿಕೆ ದೇಹವು ಮೂಳೆ ಮಾಂಸದ ತಡಿಕೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಭಕ್ತಿಯ ಬೆಳಕು ಬಾಳಿಗೆ ಬೇಕು ಮುಕ್ತಿಗೆ ವಿಠಲನ ಕೊಂಡಾಡಬೇಕು ಮಾನವ ಮೂಳೆ ಮಾಂಸದ ತಡಿಕೆ ದೇಹವು ಮೂಳೆ ಮಾಂಸದ ತಡಿಕೆ ಇದರ ಮೇಲಿದೆ ತೊಗಲಿನ ಹೊದಿಕೆ ತುಂಬಿದೆ ಒಳಗೆ ಕಾಮಾದಿ ಬಯಕೆ ಮಾನವ ಮೂಳೆ ಮಾಂಸದ ತಡಿಕೆ ವಿಠಲ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ನಾನು ನೀನು ನೆಂಟರಯ್ಯ ನಾನು ನೀನು ನೆಂಟರಯ್ಯ ನಮಗೆ ಭೇದ ಹಿಡಿದ ಕುಂಬಾರ ನಾನು ಮಣ್ಣಲ್ಲಿ ಮಡಿಕೆ ಕುಡಿಕೆ ಮಾಡುವಿದ ಕುಂಬಾರ ನಾನು ಜೀವಿಗಳೆಂಬೋ ಬೊಂಬೆಯ ಮಾಡು ಬ್ರಹ್ಮನ ತಂದೆ ಕುಂಬಾರ ನೀನು ಬ್ರಹ್ಮನ ತಂದೆ ಕುಂಬಾರ ನೀನು ವಿಠಲ ಪಾಂಡುರಂಗ ವಿಠಲ ಹರಿನಾಮವೇ ಚಂದ ಹರಿನಾಮವೇ ಚಂದ ಅದನಂಬಿತು ತಂದ ಅದನಂಬಿತು ತಂದ ಹರಿನಾಮವೇ ಹರಿನಾಮವೇ ಸಾಲ ತೀರಿಸಲೆಂದು ಬಂದಿಹೆ ವೈಯ ಜನ್ಮ ಬತಳೆದು ಹಿಂದಿನ ಸಾಲ ತೀರಿಸಲೆಂದು ಬಂದಿಹೆ ವೈಯ ಜನ್ಮ ಬತಳೆದು ಮುಂದಿನ ಬದುಕು ಬಂಧುರವೆನಿಸು ಗುರಿ ಸಾಧಿಸೋ ಕಂದಾ ನಂಬಿಕೋ